ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಇನ್ನು ಮುಂದೆ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಇವತ್ತಿನ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ರೇಷ್ಮೆ ಇಲಾಖೆಯ ಯೋಜನೆಗಳು ಮತ್ತು ರೇಷ್ಮೆ ಕೃಷಿ ಲಾಭದಾಯಕ ಕುರಿತು ಉಪನಿರ್ದೇಶಕರಾದ ಎಚ್ಸಿ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಹಾಗೂ ರಾಯಚೂರು ತಾಲೂಕಿನ ಜಾಗೀರ್ ಮರ್ಚೇಡ್ ಗ್ರಾಮದ ಮುದುರಂಗ ಮತ್ತು ಸಂಘಟನೆಗಳಿಂದ ಏಕ್ತಾರಿ ಪದಗಳನ್ನು ಕೇಳಲಿದ್ದೀರಿ. ಬನ್ನಿ ರೈತ ಬಂದರೆ, ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂದವರು ಈಗ ಕೇಳೋಣ. ರೇಷ್ಮೆ ಇಲಾಖೆಯ ಯೋಜನೆಗಳು ಮತ್ತು ರೇಷ್ಮೆ ಕೃಷಿ ಲಾಭದಾಯಕ ಕುರಿತು ರಾಯಚೂರಿನ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಎಚ್ಸಿ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯಿಂದ ಏನೇನು ಯೋಜನೆಗಳಿದ್ದಾವೆ, ರೇಷ್ಮೆ ಕೃಷಿ ಯಾವ ರೀತಿ ಲಾಭದಾಯಕ ಆಗ್ತಾ ಇದೆ, ರಾಯಚೂರು ಭಾಗದಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ಎಚ್ ಸಿ ನಾಗೇಂದ್ರಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ನಾಗೇಂದ್ರಪ್ಪ ಅವರೇ. ನಮಸ್ತೆ ಸರ್. ಹೇಳಿ, ಮೊದಲನೇದಾಗಿ ತಾವು ಇತ್ತೀಚೆಗೆ ರಾಯಚೂರು ಜಿಲ್ಲೆಗೆ ಹೊಸದಾಗಿ ಉಪನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ರಾಯಚೂರು ಜಿಲ್ಲೆ ಹೊಸದಾಗಿ ಬಂದಿದ್ದೀರಿ, ಏನನ್ಸುತ್ತೆ ರಾಯಚೂರು ಜಿಲ್ಲೆ ತಮಗೆ ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿದಾವೆ ರೈತರಿಗೆ ಅಂತೀರಾ, ಹೇಗೆ? ಇಲ್ಲೆಲ್ಲ ಸರ್, ನಾನು ಇಲ್ಲಿ 7 ಡಿಸೆಂಬರ್ ರೇಷ್ಮೆ ಉಪನಿರ್ದೇಶಕನಾಗಿ ಕಾರ್ಯವರದಿ ಮಾಡಿಕೊಂಡೆ. ಇಲ್ಲಿಗೆ ಬರಲಿಕ್ಕೆ ಮುಂಚೆ ನಾನು ಮೈಸೂರು ಜಿಲ್ಲೆನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಹಿಂದೆ ನಾನು ಮಾಡಿರ್ತಕ್ಕಂಥದ್ದೆಲ್ಲ ಸಾಂಪ್ರದಾಯಿಕ ಬೆಲ್ಟ್, ಅದು ಸಾಂಪ್ರದಾಯಿಕ ಬೆಲ್ಟ್, ಅದು ಟ್ರೆಡಿಷನಲ್ ಬೆಲ್ಟ್ ಅಂತ ಹೇಳ್ತೀವಿ. ಹೌದು, ಹಲ್ಲಿ ಮಾಡ್ಲಿಕ್ಕೂ ಇಲ್ಲಿ ಮಾಡ್ಲಿಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದೆ. ಅಲ್ಲಿ ಮೊದಲಿಂದನೂ ಸಹ ರೈತರು ಅದೇ ಒಂದು ಕಸಬಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರೈತರಿಗೆ ಹೊಸ ಬೆಳೆ, ಇದು ಹೊಸ ಬೆಳೆ, ಹೊಸ ಉದ್ಯೋಗ, ಹೊಸ ಅನುಭವ, ಅದು ಹೊಸ ಅನುಭವ. ಹೌದು, ಬಟ್ ಇಲ್ಲಿ ಬೇಸಿಗೆನಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಬಟ್ ಆದರೆ ನಾವು ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮತ್ತು ತೋಟ ನಿರ್ವಹಣೆ ಮಾಡಿದ್ರೆ ಆ ಬಿಸಿಲಲ್ಲೂ ಸಹ ನಾವು ಉಷ್ಣಾಂಶವನ್ನು ನಿರ್ವಹಣೆ ಮಾಡಿಕೊಂಡು ಬೆಳೆ ಮಾಡಬಹುದು ಸರ್. ಈಗ ಉದಾಹರಣೆಗೆ ಲಿಂಗಸ್ಕೂರ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೇಷ್ಮೆ ಬೆಳೆನ. ಸೊ ಹಾಗಾಗಿ ರಾಯಚೂರಿನಲ್ಲಿ ರೇಷ್ಮೆ ಬೆಳೆ ಮಾಡಲಿಕ್ಕೇನು ತೊಂದರೆ ಇಲ್ಲ, ಒಳ್ಳೆ ಉತ್ತಮವಾದ ಧಾರಣೆ ಇದೆ, ಉತ್ತಮವಾದ ಚಾಕಿ ಸಿಗ್ತದೆ. ಸೊ ಹಾಗಾಗಿ ನಾವೆಲ್ಲ ಸವಲತ್ತುಗಳು ಸಹ ನಮ್ಮ ಇಲಾಖೆಯಿಂದ ರೈತರಿಗೆ ಕೊಡ್ತೀವಿ, ರೇಷ್ಮೆ ಬೆಳೆ ಮಾಡಬಹುದು ರಾಯಚೂರಿನಲ್ಲಿ. ಬೇಸಿಗೆಯಲ್ಲಿ ಅಂದ್ರೆ ಸ್ವಲ್ಪ ಒಂದು ಕ್ರಾಪ್ ಒಂದು ಸೀಸನ್ ಅಲ್ಲಿ ಬಿಟ್ಟರೆ ಪರವಾಗಿಲ್ಲ ಅಂತ ಅನ್ಸುತ್ತೆ. ಬೇಸಿಗೆಯಲ್ಲಿ ಒಂದು ಬೆಳೆ ತಿಂಗಳ ನಂತರ ಜೂನ್ ತನಕ ಒಂದು ಬೆಳೆ ಗ್ಯಾಪ್ ಕೊಡಬಹುದು, ಏನ್ ತೊಂದರೆ ಇಲ್ಲ ಸರ್, ಕೊಡಬಹುದು. ಈಗ ಇಲಾಖೆಯಿಂದ ಮುಖ್ಯವಾಗಿ ರೈತರಿಗೆ ಏನು ರೇಷ್ಮೆ ಕೃಷಿಯನ್ನ ಇವತ್ತು ಮಾಡಬೇಕಂತ ಏನು ಮುಂದೆ ಬರ್ತಾನ ರೈತ, ಆ ರೈತನಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಸರ್? ನಮ್ಮ ಇಲಾಖೆಯಿಂದ ಈಗ ಮೂರು ತರದಲ್ಲಿ ನಾವು ಸೌಲಭ್ಯಗಳನ್ನ ಕೊಡ್ತೀವಿ. ಒಂದು ಕೇಂದ್ರ ಪುರಸ್ಕೃತ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು, ಇನ್ನೊಂದು ರಾಜ್ಯ ವಲಯದಿಂದ ಕಾರ್ಯಕ್ರಮಗಳಿದ್ದಾವೆ, ಇನ್ನೊಂದು ನಾವು ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ. ನಾವು ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ನರೇಗಾ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬರ್ತದೆ ಸರ್. ಅದರಲ್ಲಿ ನಾವು ಹಿಪ್ಪುನೇರಳೆ ನರ್ಸರಿ ಬೆಳೆಸ್ಕೊಳ್ಳೋದಿಕ್ಕೆ, ನರ್ಸರಿ ಗಿಡ ಬೆಳೆಸಿ ರೈತರಿಗೆ ಮಾರಾಟ ಮಾಡ್ತೀವಿ ಅಂದರೆ ಅವ್ರಿಗೆ ನಾವು ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತೀವಿ. ಮತ್ತು ಹಿಪ್ಪುನೇರಳೆ ನಾಟಿ ಮಾಡ್ಕೊಳ್ಳೋದಿಕ್ಕೆ ಅದಕ್ಕೂ ಕೊಡ್ತೇವೆ. ಹಿಪ್ಪುನೇರಳೆ ನಾಟಿ ಮಾಡಿದ ನಂತರ ಎರಡನೇ ವರ್ಷ ಮತ್ತು ಮೂರನೇ ವರ್ಷಕ್ಕೂ ಸಹ ನಾವು ನಿರ್ವಹಣೆಗೆ ಅಂತಲೇ ಎನರ್ಜಿನಲ್ಲಿ ಕೊಡ್ತೀವಿ. ಉದಾಹರಣೆಗೆ ಒಂದು ಎಕರೆ ಹಿಪ್ಪುನೇರಳೆ ನರ್ಸರಿಯನ್ನು ಬೆಳೆಸಿದ್ರೆ ಒಂದು ಎಕರೆನಲ್ಲಿ 128,000 ಗಿಡವನ್ನು ಬೆಳೆಸ್ಬೋದು. ಸೊ ಅದಕ್ಕೆ ನಾವು 569 ಮ್ಯಾಂಡೇಸ್ ಅಂದರೆ ಒಂದು ಮಾನವ ದಿನಕ್ಕೆ 289 ರೂಪಾಯಿ ಕೊಡ್ತಾರೆ. ಅದನ್ನು ಅಷ್ಟು ದುಡ್ಡು ಅಂದರೆ 164,000 ರೂಪಾಯಿ ಆಗ್ತದೆ. ಅವನು 128,000 ಗಿಡ ಬೆಳೆಸ್ಕೊಂಡ್ರೆ ನಾವು ಇಲಾಖೆಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 169,000 ರೂಪಾಯಿಯನ್ನು ಅವನಿಗೆ ಕೊಡ್ತೇವೆ. ಆ ಗಿಡವನ್ನು ಅವನು 4 ತನಕ ಪೋಷಣೆ ಮಾಡಿ ಬೆಳೆಸಿ ನಂತರ ಆ ಗಿಡ ಮಾರ್ಕೊಂಡಾಗಲೂ ಸಹ ಅವನಿಗೆ ಹಣನೂ ಬರ್ತದೆ. ನಂತರ ಹಿಪ್ಪುನೇರಳೆ ನಾಟಿ ಮಾಡಿಕೊಂಡ್ರೆ ಅವನು ಒಂದು ಎಕರೆನಲ್ಲಿ ಅವನು ಹಿಪ್ಪುನೇರಳೆ ನಾಟಿ ಮಾಡ್ದಂತ ಅಂದರೆ 306 ಮ್ಯಾಂಡೇಸ್ ಮಾನವ ದಿನಗಳು. ಒಂದು ಮಾನವ ದಿನಕ್ಕೆ 289 ರೂಪಾಯಿ, ನನಗೆ ಹತ್ತಿರ 88,000 ರೂಪಾಯಿ ಸಿಗುತ್ತೆ ಸರ್. ಸೊ ಅದು ಎರಡನೇ ವರ್ಷ ಮತ್ತು ಮೂರನೇ ವರ್ಷಕ್ಕೂ ಸಹ ತೋಟ ನಿರ್ವಹಣೆಗೆ ನಾವು ಹಣವನ್ನು ಕೊಡ್ತೀವಿ ಅವರಿಗೆ. ಇದು ಎನ್ಆರ್ಜಿನಲ್ಲಿ ಆಯ್ತು ಸರ್, ಇದು ಎನ್ಆರ್ಜಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ನಂತರ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಬಂದರೆ ಅಲ್ಲಿ ಮುಖ್ಯವಾಗಿ ಹಿಪ್ಪುನೇರಳೆ ನಾಟಿ ಮಾಡಿದಂಥ ಈ ನರೇಗಾದಲ್ಲಿ ಏನು ಬಿ ಪಿ ಎಲ್ ಕಾರ್ಡ್ ಅಥವಾ ಎಸ್ ಸಿ ಎಸ್ ಟಿ ಜನಕ್ಕೆ ನರೇಗಾದಲ್ಲಿ ಕೊಡ್ಬೋದು. ಸಪೋಸ್ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ, ಎ ಪಿ ಎಲ್ ಕಾರ್ಡ್ ಜನರಲ್ ಇರ್ತಾರೆ, ಎ ಪಿ ಎಲ್ ಇರ್ತಾರೆ, ಅಂಥವ್ರಿಗೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಒಂದು ಎಕರೆ ಹಿಪ್ಪುನೇರಳೆ ನಾಟಿ ಮಾಡ್ಕೊಂಡಂಥ ರೈತರಿಗೆ 37,500 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ. ಸಪೋಸ್ ಎಸ್ ಸಿ ಎಸ್ ಟಿ ರೈತರು ಜಿಲ್ಲಾ ಪಂಚಾಯತ್ ಸ್ಕೀಮಲ್ಲಿ ನಾವು ಮಾಡ್ಕೊತೀವಿ ಅಂದರೆ ಅವ್ರಿಗೆ 45,000 ರೂಪಾಯಿ ಕೊಡ್ತೀವಿ ಒಂದು ಎಕರೆಗೆ. ಇದು ಜಿಲ್ಲಾ ಪಂಚಾಯತಲ್ಲಿ ಇರ್ತಕ್ಕಂಥದ್ದು ಒಂದು ಯೋಜನೆ ಸರ್. ಜಿಲ್ಲಾ ಪಂಚಾಯತಲ್ಲಿ ಇದನ್ನು ಹೊರತುಪಡಿಸಿದ್ರೆ ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡಲಿಕ್ಕೆ ಅಂದರೆ ರೇಷ್ಮೆ ಒಂದು ಹಿಪ್ಪುನೇರಳೆ ನಾಟಿ ಮಾಡೋರಿಗೆ ಇದು ಸಹಾಯಧನ 37,000 ರೂಪಾಯಿ. ಹೌದು ಸರ್. ನಂತರ ರೇಷ್ಮೆ ಹುಳು ಸಾಕಾಣಿಕೆಗೆ ಬರ್ತೀರಿ ನೀವು? ಬರ್ತೀವಿ. ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ವಿವಿಧ ಹಂತಗಳಲ್ಲಿ ಸೋಂಕು ನಿವಾರಕಗಳು ಔಷಧಿಗಳನ್ನ ಬಳಸ್ತೀವಿ. ಅದನ್ನೆಲ್ಲನೂ ಸಹ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ರೈತರಿಗೆ ಒದಗಿಸುವಂತ ಒಂದು ಅವಕಾಶ ಇದೆ ಸರ್. ಎಲ್ಲ ಉಚಿತವಾಗಿ ಕೊಡ್ತೀವಿ. ರೇಷ್ಮೆ ಹುಳು ಸಾಕಾಣಿಕೆ ಮನೆ ತೊಳೆಯೋದಕ್ಕೆ ಅಸ್ತ್ರ ಇರ್ಬೋದು, ಬ್ಲೀಚಿಂಗ್ ಪುಡಿ ಇರ್ಬೋದು, ಡೆಕಾಲ್ ಇರ್ಬೋದು, ವಿವಿಧ ಔಷಧಿಗಳು ಬರ್ತವೆ. ಅಥವಾ ರೇಷ್ಮೆ ಹುಳುಗೆ ಕಾಯಿಲೆ ಬರದೇ ಇರತ್ತಂತ ಔಷಧಿಗಳು ಬರ್ತವೆ, ಅದಿರ್ಬೋದು. ಅಥವಾ ತೋಟಕ್ಕೆ ಉಪಯೋಗಿಸ್ತಕ್ಕಂಥ ಸಾವಯವ ರಸಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ರೈತರಿಗೆ ಉಪಯೋಗ ಆಗೋಂಥದ್ದು, ಇದನ್ನೆಲ್ಲ ನಾವು ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಒದಗಿಸುವಂಥ ಕೆಲಸ ಮಾಡ್ತೀವಿ. ನಂತರ ನೀವು ರಾಜ್ಯ ವಲಯಕ್ಕೆ ಬಂದರೆ, ಈಗ ಆ ರೈತ ಹಿಪ್ಪುನೇರಳೆ ತೋಟ ಮಾಡ್ಕೊಂಡಿದ್ದಾನೆ, ರೇಷ್ಮೆ ಹುಳ ಸಾಕಾಣಿಕೆ ಮಾಡಬೇಕು ಅಂದರೆ ಆತನಿಗೆ ಹುಳ ಸಾಕಾಣಿಕೆ ಮಾಡಲಿಕ್ಕೆ ಒಂದು ಶೆಡ್ ಅಥವಾ ಮನೆ ಮಾಡಬೇಕು. ಮತ್ತು ತೋಟ ಇದು ಮಾಡಲಿಕ್ಕೆ ನೀರಾವರಿ ವ್ಯವಸ್ಥೆ ಇಲ್ಲ ಅಂದರೆ ಹನಿ ನೀರಾವರಿ ಮಾಡ್ಕೊಳ್ಬೇಕು, ಸಲಕರಣೆಗಳು ಬೇಕಾಗ್ತದೆ, ಅಥವಾ ಗೂಡನ್ನ ಇಲ್ಲಿಂದ ಮಾರುಕಟ್ಟೆಗೆ ತಗೊಂಡೋಗ್ಬೇಕಾಗ್ತದೆ. ವಿವಿಧ ಹಂತಗಳು ಬರ್ತವೆ. ಈ ಎಲ್ಲ ಅನುಕೂಲಗಳನ್ನ ಕಲ್ಪಿಸ್ತಕ್ಕಂಥದ್ದು ರಾಜ್ಯ ವಲಯದ್ದು ಬರ್ತದೆ. ಮೊದಲಿಗೆ ಹಿಪ್ಪುನೇರಳೆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಟ್ಟಲಿಕ್ಕೆ ಅಳತೆ ಮೇಲೆ 225 ಚದರ ಅಡಿ ಅಥವಾ 600 ಚದರ ಅಡಿ ಅಥವಾ 1,000 ಚದರ ಅಡಿ ಮನೆ ಕಟ್ಟಿಕೊಂಡಂಥ ರೈತರಿಗೆ ನಾವು ಬೇರೆ ಬೇರೆ ಕೆಟಗರಿ ಸಮುದಾಯದವರಿಗೆ ಸಹಾಯಧನವನ್ನು ಕೊಡ್ತೀವಿ. ಎಸ್ ಸಿ ಎಸ್ ಟಿಗೆ ಬೇರೆ, ಸಾಮಾನ್ಯ ವರ್ಗದವರಿಗೆ ಬೇರೆ ಕೊಡುವಂತ ಒಂದು ಕಾರ್ಯಕ್ರಮ ಇದೆ ಸರ್. 600 ಚದರಡಿ ಅಂದ್ರೆ 20 ಅಡಿ 30 ಅಡಿ ಎತ್ತರ ಬಂದು 12 ಅಡಿಗಿಂತ ಮೇಲ್ಪಟ್ಟಿರಬೇಕು, ಕನಿಷ್ಠ 12 ಅಡಿ ಎತ್ತರ. ಇಲಾಖೆಯಿಂದ ಒಂದು ಬ್ಲೂ ಪ್ರಿಂಟ್ ಅನ್ನು ಕೊಡ್ತಿರೋರಿಗೆ ಅದು ಅದೇ ತರ ಇರಬೇಕು. ಯಾವ ತರ ಇರ್ತದೆ ಅಂದ್ರೆ ಕಿಟಕಿಗಳು ಜಾಸ್ತಿ ಇರ್ತವೆ, ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು, ಆ ಒಂದು ಇರ್ತದೆ. ಎತ್ತರ 12 ಅಡಿಗಿಂತ ಯಾಕೆ ಜಾಸ್ತಿ ಇರಬೇಕು ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಆಗದೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕನಿಷ್ಠ 12 ಅಡಿ 14 ಅಡಿ 15 ಅಡಿ ಮಾಡ್ತಕ್ಕಂಥ ರೈತರು ಇದ್ದಾರೆ. ನಾವು 600 ಚದರಡಿ ಮಾಡಿಕೊಂಡ್ರೆ 20 ಅಡಿ 30 ಅಡಿ ಮಂಗಳೂರು ಎಂಚ್ ಇರ್ಬೋದು, ಎ ಸಿ ಶೀಟ್ ಇರ್ಬೋದು, ಅಥವಾ ಆರ್ ಸಿ ಸಿ ಇರ್ಬೋದು, ಅವರ ಅನುಕೂಲಕ್ಕೆ ತಕ್ಕಂಗೆ ಯಾವ ಥರ ಮನೆನಾದ್ರೂ ಕಟ್ಕೋಬೋದು. ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ನಾವು 270,000 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ 600 ಚದರಡಿ ಮನೆಗೆ. ಅದು ಬಿಟ್ಟರೆ 1,000 ಚದರಡಿ ಬರ್ತದೆ ದೊಡ್ಡ ಮನೆ. ಜನರಲ್ ರೈತರಿಗಾದರೆ 225,000 ಸಹಾಯಧನ ಬರ್ತದೆ. 1,000 ಚದರಡಿ ಮನೆ ಕಟ್ಕೊಂತೀನಿ ನಾನು ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 360,000 ರೂಪಾಯಿ ಸಹಾಯಧನ ಬರ್ತದೆ. ಸಾಮಾನ್ಯ ವರ್ಗದವರಿಗೆ 300,000 ರೂಪಾಯಿ ಸಹಾಯಧನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ ಸರ್. ಈಗ ನಾನು ಅನುಕೂಲ ಇಲ್ಲ, ನನಗೆ ಅಷ್ಟೊಂದು ಹಣದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಸಿಂಪಲ್ಲಾಗಿ ಒಂದು ಶೆಡ್ ಮಾಡ್ಕೊತೀನಿ, ಕಡಿಮೆ ಖರ್ಚಿನಲ್ಲಿ ಶೆಡ್ ಮಾಡ್ಕೊತೀನಿ ಅಂದರೆ ಅದಕ್ಕೂ ಸಹ ನಮ್ಮ ಇಲಾಖೆಯಿಂದ ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಸರ್. ಅದು 1 ಚದರಡಿ ಲೆಕ್ಕದಲ್ಲಿ ಕೊಡ್ತೀವಿ. ಅದನ್ನು ಸಪೋಸ್ 20 ಅಡಿ 30 ಅಡಿ ಅಂತ ಕಟ್ಕೊತಾರೆ 600 ಚದರಡಿ ಅಂದರೆ 1 ಚದರಡಿಗೆ ಎಸ್ ಸಿ ಎಸ್ ಟಿ ರೈತರುಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 120 ರೂಪಾಯಿ 1 ಚದರಡಿಗೆ, ಸಾಮಾನ್ಯ ವರ್ಗದವ್ರಿಗೆ 100 ರೂಪಾಯಿ. 100 ರೂಪಾಯಿ ಅಂದರೆ 600 ಚದರಡಿಗೆ 60,000 ಆಗ್ತದೆ, 1,000 ಚದರಡಿಗೆ 100,000 ರೂಪಾಯಿ. ಆ ತೆಂಗಿನ ಗರಿನಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ವೆಚ್ಚದಲ್ಲಿ ನಮ್ಮಲ್ಲಿ ಏನು ಲಭ್ಯವಿದೆ ಸಂಪನ್ಮೂಲಗಳು ಅದನ್ನು ಉಪಯೋಗಿಸ್ಕೊಂಡು ಮನೆ ಕಟ್ಟಲಿಕ್ಕಂತ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡ ಒಂದು ಯೋಜನೆ ಇದು. ಈ ಹನಿ ನೀರಾವರಿ ಹೇಳಿರ್ತಾವೆ, ಹನಿ ನೀರಾವರಿ ಅದು 5 ಹೆಕ್ಟೇರ್ ತನಕ ಒಬ್ಬ ರೈತನಿಗೆ ಕೊಡಲಿಕ್ಕೆ ಅವಕಾಶ ಇದೆ. 5 ಹೆಕ್ಟೇರ್ 5 ಹೆಕ್ಟೇರ್. ಸೊ ಅದು ಈ ಇಪ್ಪಿನಳೆ ನಾಟಿನಲ್ಲಿ ಬೇರೆ ಬೇರೆ ತರ ವಿಧಾನಗಳು ಬರ್ತವೆ. ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ 3 ಅಡಿ 3 ಅಡಿ ಆಗ್ತಾರೋ, 4 ಅಡಿ 4 ಅಡಿ ಆಗ್ತಾರೋ, ಅಥವಾ 6 ಅಡಿ 6 ಅಡಿ ಆಗ್ತಾರೋ, 8 ಅಡಿ 8 ಅಡಿ ಅಥವಾ 10 ಅಡಿ 10 ಅಡಿ ವಿವಿಧ ಪದ್ಧತಿಗಳಿದ್ದಾವೆ. ಸೊ ಆ ಯಾವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾಗಿ ಸಹಾಯಧನವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಒಂದೊಂದು ಅಳತೆಗೂ ಅದು ಸಹಾಯಧನ ವ್ಯತ್ಯಾಸಗಳಾಗ್ತಾ ಹೋಗ್ತದೆ. ಅದು 25,000 ಹಿಡಿದು 45,000 ತನಕನೂ ಬರ್ತದೆ 1 ಎಕರೆಗೆ. ಅದು ಗಿಡಗಳ ಮತ್ತು ಸಾಲಿನ ಅಂತರದ ಮೇಲೆ ಅದನ್ನು ನಾವು ನಿರ್ಧಾರ ಮಾಡ್ತೀವಿ. ಅದ್ರ ಇಲಾಖೆನೇ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ. ಈ ಹನಿ ನೀರಾವರಿ ಮನೆ ಕಟ್ಟೋದು ಇದನ್ನು ಬಿಟ್ಟರೆ ನೆಕ್ಸ್ಟು ಸಲಕರಣೆಗಳು. ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನ ಉಪಯೋಗಿಸ್ತೀವಿ. ಔಷಧಿ ಹೊಡಿಲಿಕ್ಕೆ ಸ್ಪ್ರೇಯರ್ ಇರ್ಬೋದು, ಗೂಡು ಕಟ್ಟುವಾಗ ಚಂದ್ರಿಕೆಗಳಿರ್ಬೋದು ಬಳಸ್ತಕ್ಕಂಥದ್ದು, ಅಥವಾ ತೋಟದಲ್ಲಿ ಕಳೆ ತೆಗಿಲಿಕ್ಕೆ ವೀಡ್ ಕಟರ್ ಇರ್ಬೋದು, ಅಥವಾ ಸಿಕೇಚರ್ಗಳಿರ್ಬೋದು, ಅಥವಾ ಹ್ಯುಮಿಡಿಫೈಯರ್ ಇರ್ಬೋದು, ಬೇರೆ ಬೇರೆ ನಮಗೆ ಉಪಕರಣಗಳನ್ನ ಏನೇನು ಉಪಯೋಗಿಸ್ತೀವಿ ಆ ಎಲ್ಲದಕ್ಕೂ ಸಹ ನಾವು ಸಹಾಯಧನವನ್ನು ಇಲಾಖೆಯಿಂದ ಕೊಡಿಸ್ಕೊಡ್ತೀವಿ. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಇರ್ತದೆ, ಸಾಮಾನ್ಯ ವರ್ಗದವರಿಗೆ 75% ಸಹಾಯಧನ ಇರ್ತದೆ, ಘಟಕ ದರ 75,000 ರೂಪಾಯಿ ಇರ್ತದೆ. 75,000 ರೂಪಾಯಿಂದ ಉಪಕರಣಗಳನ್ನ ಅವರು ತಗೊಂಡ್ರೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಹಾಯಧನ ಬರ್ತದೆ, ಸಾಮಾನ್ಯ ವರ್ಗದವರಿಗೆ 75% ಸಹಾಯಧನ ಸಿಗುವಂತ ಒಂದು ಯೋಜನೆ ಇದೆ ಸರ್. ಇದು ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಅವರು ರೈತರು ಬಹಳ ಉತ್ತಮವಾಗಿ ರೇಷ್ಮೆ ಮಾಡಬಹುದು. ಅಂದ್ರೆ ಒಬ್ಬ ರೈತ ಈಗ ಹಿಪ್ಪುನೇಳೆನ ಹಚ್ಚಿದಾಗ ಈ ಎಲ್ಲಾ ಯೋಜನೆ ಲಾಭ ಪಡ್ಕೋಬಹುದಾ ಅಥವಾ ಯಾವ್ದಾದ್ರು ಒಂದು ಯೋಜನೆ? ಎಲ್ಲಾ ಯೋಜನೆಗಳನ್ನು ಎಲ್ಲಾ ಪಡ್ಕೋಬಹುದು, ಎಲ್ಲಾ ಇದನ್ನು ಪಡ್ಕೋಬಹುದು. ಹಿಪ್ಪುನೇಳೆ ಹತ್ತದಿಂದ ಹಿಡಿದು ಮಾರುಕಟ್ಟೆ ಮಾಡೋದ್ರಿಗೆ ಎಲ್ಲಾ ಇಲಾಖೆ ಏನ್ ಸಿಗ್ತಾವೆ ಎಲ್ಲಾ ಸೌಲಭ್ಯ ಎಲ್ಲಾ ಸೌಲಭ್ಯವನ್ನು ಬಳಸ್ಕೋಬಹುದು. ಮತ್ತೆ ಅವರು ಚಾಕಿ ತರ್ತಾರೀಗ, ದ್ವಿತಳಿ ಚಾಕಿಯನ್ನ ಈಗ ಚಾಕಿ ಸಾಕಾಣಿಕಾ ಕೇಂದ್ರಗಳಂತಿದ್ದಾವೆ, ಅಲ್ಲಿಂದ ಅವ್ರು ತಗೋಬಂದ್ರೆ ಆ ಚಾಕಿ ತಂದಂತಹ ರೈತರಿಗೂ 100 ಮೊಟ್ಟೆ ಚಾಕಿ ತಂದಿದ್ದಾರೆ ಅಂದ್ರೆ ಅವ್ರಿಗೆ 1,000 ರೂಪಾಯಿ ಸಹಾಯಧನವನ್ನು ಅದಕ್ಕೂ ಸಹಾಯಧನ ಇದೆ. ನಂತರ ಈಗ ಅವರು ಗೂಡಾಗಿದೆ, ಇಲ್ಲೆಲ್ಲೂ ಹತ್ತಿರದಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಇಲ್ಲ. ಅವರು ಈಗ ರಾಮನಗರ ಇರ್ಬೋದು ಅಥವಾ ಕೋಲಾರ ಇರ್ಬೋದು ಶಿಡ್ಲಘಟ್ಟ ಇರ್ಬೋದು, ನಾವು ಅಲ್ಲಿ ತಗೊಂಡೋಗಿ ಮಾರ್ಕೊಂಡ್ಬರ್ತೀವಿ ಅಂದ್ರೆ ಅದಕ್ಕೂ ಸಹ ನಾವು ಇಲಾಖೆಯಿಂದ 1 ಕೆಜಿ ಗೂಡಿಗೆ 10 ರೂಪಾಯಿ. ಈಗ ಅವನು 100 ಕೆಜಿ ಗೂಡು ತಗೊಂಡೋಗ್ತಾನೆ ಅಂದ್ರೆ ರಾಮನಗರ ಮಾರ್ಕೆಟ್ಗೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಾಣಿಕೆ ವೆಚ್ಚ ಅಂತೇಳಿ 1,000 ರೂಪಾಯಿ ಸಿಗುತ್ತೆ. 1,000 ರೂಪಾಯಿ ಅದನ್ನು ಸಹ ನಾವು ಕೊಡುವಂತ ವ್ಯವಸ್ಥೆ ಇದೆ ಸರ್. ಇಷ್ಟೆಲ್ಲ ಒಂದು ಇಲಾಖೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ ರೈತರಿಗೆ. ರೇಷ್ಮೆ ನಮ್ಮ ಜಿಲ್ಲೆಗೆ ಬಂದಾಗ ಇಲ್ಲಿ ಅಷ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಷ್ಟು ಯಾವ ಮಟ್ಟದಲ್ಲಿ ಬೆಳಿಬೇಕು ರೇಷ್ಮೆ ಕ್ಷೇತ್ರ ಅಷ್ಟು ಆಗ್ತಾ ಇಲ್ಲ. ಕೇವಲ ಲಿಂಗಸೂರು ಭಾಗದಲ್ಲಿ ಮಾತ್ರ ಸೀಮಿತವಾಗಿದೆ. ಬೇರೆ ಬೇರೆ ತಾಲೂಕಿಗೆ ಬಂದಾಗ ಒಬ್ಬರು ವರ್ಷ ಒಬ್ಬರು ಇಬ್ಬರು ರೈತರು ಹೆಚ್ಚಿಗೆ ಆಗ್ತಾ ಇದೆ ಇಲ್ಲಂತಲ್ಲ, ಆದರೆ ಆ ಪ್ರಮಾಣದಲ್ಲಿ ಇಲ್ಲಿ ಕ್ಷೇತ್ರ ಜಾಸ್ತಿ ಆಗ್ತಾ ಇಲ್ಲ. ಕಾರಣಗಳನ್ನ ಏನು ಕೊಡ್ತಿರ್ತಾವೆ? ಕಾರಣಗಳಂತಂದ್ರೆ ನಾವು ವ್ಯಾಪಕವಾಗಿ ಪ್ರಚಾರ ಮಾಡೋದಂತ ಒಂದು ಕೊರತೆ ಇರಬಹುದು ನಮ್ಮಲ್ಲಿ. ಮತ್ತೆ ರೈತರಿಗೆ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಇಲ್ಲ, ಮತ್ತೆ ರೈತರಿಗೆ ಮಾರುಕಟ್ಟೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಹೊಸ ಬೆಳೆ, ಇಲ್ಲಿ ಈ ಪ್ರದೇಶದಲ್ಲಿ ಹೊಸ ಬೆಳೆ ಆಗಿರೋದ್ರಿಂದ ಇವೆರಡು ಕಾರಣ. ರೈತರಿಗೆ ನಾವು ಉತ್ತೇಜನ ಮಾಡ್ತಕ್ಕಂಥದ್ದು, ಇಲಾಖಾ ಕಾರ್ಯಕ್ರಮಗಳನ್ನ ತಿಳಿಸ್ತಕ್ಕಂಥದ್ದು, ರೇಷ್ಮೆ ಬೆಳೆಯಿಂದ ಒಂದು ಎಕರೆಗೆ ನಮಗೆ ಎಷ್ಟು ಆದಾಯ ಬರ್ತದೆ ಅಂತ ತಿಳಿಸ್ಕೊಟ್ರೆ ಖಂಡಿತವಾಗಿ ಇದು ಪ್ರದೇಶವನ್ನು ಹೆಚ್ಚಳ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಬ್ಬ ರೈತ ಒಂದು ಎಕರೆ ರೇಷ್ಮೆಯನ್ನು ಮಾಡಿದರೆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಒಂದು ವರ್ಷದಲ್ಲಿ ಎಷ್ಟು ಆದಾಯವನ್ನು ಪಡಿಬಹುದು ಅಂತ ಅನಿಸುತ್ತೆ? ಒಂದು ಎಕರೆದಲ್ಲಿ, ಒಂದು ಎಕರೆನಲ್ಲಿ ಒಂದು ಬೆಳೆಗೆ ಅವನು 250 ಮೊಟ್ಟೆ ಚಾಕಿ ಮಾಡಬಹುದು, ಹುಳ ಸಾಕಬಹುದು. 250 ಮೊಟ್ಟೆ ಹುಳ ಸಾಕಬಹುದು. ಸೊ ಆತ ಒಂದು ವರ್ಷದಲ್ಲಿ ಒಂದು ಎಕರೆನಲ್ಲಿ 5 ಬೆಳೆ ಮಾಡಬಹುದು, ಕನಿಷ್ಠ 5 ಬೆಳೆ ಮಾಡಬಹುದು. ಒಮ್ಮೆ ಕಡ್ಡಿ ಕಟಾವು ಮಾಡಿದ ನಂತರ 45 ದಿನಕ್ಕೆ ಅದು ಹುಳ ತರ ಅಂತ ಒಂದು ಕಾರ್ಯಕ್ರಮ. ಸೊ ಒಂದು ವರ್ಷಕ್ಕೆ 5 ಬೆಳೆ ಮಾಡಬಹುದು. ಸೊ ಅಲ್ಲಿಗೆ ಅವನು 250 ಮೊಟ್ಟೆ ಚಾಕಿ ಮಾಡ್ತಾನೆ ಅಂದ್ರೆ, ಹುಳ ಸಾಕಾಣಿಕೆ ಮಾಡ್ತಾನೆ ಅಂದ್ರೆ 80 ಕೆಜಿ ಇಳುವರಿ, 100 ಮೊಟ್ಟೆಗೆ 80 ಕೆಜಿ ಇಳುವರಿ ತಗೊಂಡ್ರು 200 ಕೆಜಿ ಗೂಡ್ ಆಗ್ತದೆ ಅವನಿಗೆ. ಈಗ 100 ಮೊಟ್ಟೆಗೆ 100 ಕೆಜಿ ತಗಿಳ್ತಕ್ಕಂತ ರೈತರು ನಮ್ಮಲ್ಲಿ ಬಹಳಷ್ಟು ಜನ ಇದಾರೆ. ನಿಮ್ಗೆ ಎಷ್ಟು ಬಂತು ಅಂದ್ರೆ ಸರ್ ತೆಗಿತಾರೆ, ನಾವು 80 ಕೆಜಿ ಇಟ್ಕೊಂಡ್ರು 200 ಕೆಜಿ ಗೂಡ್ ಆಗ್ತದೆ. ಈಗ ನೀವು ಈಗಿನ ಧಾರಣೆ ನೋಡಿದ್ರೆ ಮಾರ್ಕೆಟ್ನಲ್ಲಿ 700, 750, 900 ತನಕ ಹೋಗಿತ್ತು. ನಮ್ಮ ಲಿಂಗಸ್ಕೂರ್ನಲ್ಲಿ ಮತ್ತೆ ಮಾನ್ವಿ ತಾಲೂಕಲ್ಲಿ 750 ರೂಪಾಯಿಗೆ ಮಾರಂತ ರೈತರು ಇದ್ದಾರೆ. ನೀವು ಆ ಒಂದು ಧಾರಣೆ ಬೇಡ, ಕನಿಷ್ಠ 450 ರೂಪಾಯಿ ರೇಟ್, ಕನಿಷ್ಠ 450 ರೂಪಾಯಿ ರೇಟ್ ಇಟ್ಕೊಂಡ್ರು ನೀವು 200 ಕೆಜಿ ಗೂಡ್ಗೆ 90,000 ರೂಪಾಯಿ, 90,000 5 ಬೆಳೆಗೆ ಹೋದ್ರೆ ನೀವು 4,20,000 ಆಗುತ್ತೆ. ಅದರಲ್ಲಿ ನೀವು 30% ಖರ್ಚನ್ನ ತೆಗೆದು ಬಿಡಿ, 30% ಖರ್ಚನ್ನ ತೆಗೀರಿ, 40% ತೆಗೀರಿ, 94 ಎಷ್ಟಾಗ್ತದೆ? 120 ಅಂದ್ರೆ ಸುಮಾರು 1.5 ಲಕ್ಷ ಖರ್ಚು. ನೀವು 4.5 ಲಕ್ಷ ಅಂದ್ರೆ 1.5 ಲಕ್ಷ ಖರ್ಚು ಹೋದ್ರೆ ರೈತರಿಗೆ ಉಳಿತಲ್ಲ, 3 ಲಕ್ಷ ಉಳಿತು. ಕನಿಷ್ಠ 2.5 ಲಕ್ಷ ರೂಪಾಯಿ ಒಂದು ಎಕರೆನಲ್ಲಿ ಎಲ್ಲಾ ಖರ್ಚನ್ನು ಕಳೆದು ಉಳಿಸ್ತಕ್ಕಂತ ಒಂದು ಕೃಷಿ ಇದು. ಸಾಂಪ್ರದಾಯಿಕ ಏರಿಯಾದಲ್ಲಿ ಒಂದು ಎಕರೆಗೆ ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೂ 2.5-3 ಲಕ್ಷ ರೂಪಾಯಿ ಉಳಿಸ್ತಕ್ಕಂತ ಒಂದು ರೈತರಿದ್ದಾರೆ. ಅಷ್ಟು ಒಂದ್ ಎಕರೆ ರೇಷ್ಮೆ ಇದ್ರೆ ಸಾಕು, ಮನೆತನೇ ನೀವು ಹೋಗ್ಬಿಡತ್ತದ್ರಲ್ಲಿ ಖರ್ಚು. ಖಂಡಿತ ಖಂಡಿತ, ಇದು ಸರ್ಕಾರಿ ಉದ್ಯೋಗಕ್ಕಿಂತನೂ ತುಂಬಾ ಚೆನ್ನಾಗಿ ಆದಾಯ ಬರ್ತಕ್ಕಂತ ಇದು. ಮತ್ತೆ ಇನ್ನೊಂದು ಹೊಸ ಪದ್ಧತಿ ನಮ್ಮಲ್ಲಿ, ಮರ ಪದ್ಧತಿ ಅಂತ, ಮರಗಿಡ ಪದ್ಧತಿ ಅಂತ. ಅದು 10 ಅಡಿ 10 ಅಡಿಗೆ ಒಂದು ಗಿಡವನ್ನು ಹಚ್ತೀವಿ. ಪ್ರಾರಂಭದಲ್ಲಿ ಅದು ಮರ ಆಗ ತನಕ ಸ್ವಲ್ಪ ಒಂದು ಸಮಯ, 1-1.5 ವರ್ಷ ಕಾಲಾವಕಾಶ ಹಿಡಿಯುತ್ತದೆ. ನಂತರ ಒಂದು ಗಿಡದಲ್ಲಿ, ಒಂದು ಎಕರೆಗೆ 10 ಅಡಿ 10 ಅಡಿನಲ್ಲಿ ಅಂದ್ರೆ 436 ಗಿಡ ಬರುತ್ತವೆ. ಒಂದು ಗಿಡಕ್ಕೆ 1 ಮೊಟ್ಟೆ ಚಾಕಿ ಮಾಡಬಹುದು. ಸೊ ಅಲ್ಲಿಗೆ 430 ಗಿಡ ಅಂದ್ರೆ 430 ಮೊಟ್ಟೆ ಸಾಕು, ಮೊಟ್ಟೆಗಳನ್ನ ಇಡಬಹುದು ಒಂದು ಎಕರೆದಲ್ಲಿ. ಒಂದು ಬೆಳೆಗೆ ಅದರಲ್ಲಿ ಬೆಳೆ ಫೇಲ್ ಆಗೋದಿಲ್ಲ, ಪ್ರೋಟೀನ್ ತುಂಬಾ ಚೆನ್ನಾಗಿರ್ತದೆ. ಮರಗಿಡ ಪದ್ಧತಿಯಲ್ಲಿ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿ, ತುಂಬಾ ಚೆನ್ನಾಗಿರ್ತದೆ. ಈಗ ನಮ್ಮ ಸಾಂಪ್ರದಾಯಿಕ ಏರಿಯಾದಲ್ಲೆಲ್ಲ ಮ್ಯಾಕ್ಸಿಮಮ್ ರೈತರೆಲ್ಲ, ಬಹುತೇಕ ರೈತರು ಮರದ ಪದ್ಧತಿಗೆ ಹೋಗ್ತಾ ಇದ್ದಾರೆ. ನೀರಿನ ಸಮಸ್ಯೆ ಇರ್ತಕ್ಕಂಥವರೆಲ್ಲ ಮರ ಪದ್ಧತಿಗೆ ಹೋಗ್ತಾ ಇದ್ದಾರೆ. ನಿರ್ವಹಣೆ ಮಾಡೋದು ಬಹಳ ಸುಲಭ, 430 ಗಿಡ ಇರ್ತದೆ, ಅಷ್ಟೇ ಮ್ಯಾನೇಜ್ ಮಾಡೋದು. ಹೌದು. ಸೊ ಹಾಗಾಗಿ ಬಹಳ ಚೆನ್ನಾಗಿದೆ ಇದೊಂದು, ನಮ್ಮ ರೇಷ್ಮೆ ಇಲಾಖೆ ರೇಷ್ಮೆ ಕೃಷಿ ಮಾಡುವಂಥದ್ದು ರೈತರಿಗೆ ಒಂದು ವರದಾನ ಇದು, ರೇಷ್ಮೆ ಮಾಡುವಂಥದ್ದು. ಈಗ ನಿಮ್ಮ ಇಲಾಖೆ ಬಂದಾಗ ಹೇಗೆ ಅನಿಸುತ್ತೆ? ಇಲಾಖೆಯಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಕ್ಕಂಥ ಸಿಬ್ಬಂದಿ ಒಂದು ವ್ಯವಸ್ಥೆ ಚೆನ್ನಾಗಿದೆ ಅಂತೀರಾ? ಇಲ್ಲೂ ಸಮಸ್ಯೆಗಳಿದ್ದಾವೆ ಹೇಗೆ? ಯಾಕಂದರೆ ಈಗ ಇಲ್ಲಿ ಒಂದು 5 ತಾಲೂಕುಗಳು ಬರ್ತವೆ, ದೇವದುರ್ಗ, ಲಿಂಗಸೂರು ಮತ್ತು ರಾಯಚೂರು ತಾಲೂಕುಗಳಲ್ಲಿ ಅಲ್ಪ ಸ್ವಲ್ಪವಾಗಿ ಚೆನ್ನಾಗಿ ರೇಷ್ಮೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆದರೆ ಈ ಕಡೆ ನಾವು ಮಾನ್ವಿ ತಾಲೂಕು, ಸಿನ್ನೂರು ತಾಲೂಕಿಗೆ ಹೋದಾಗ ಅಲ್ಲಿ ರೇಷ್ಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ರೇಷ್ಮೆ ಕಾಣೋದೇ ಇಲ್ಲ. ರೇಷ್ಮೆ ಮಾನ್ವಿಯಲ್ಲಿ ಸ್ವಲ್ಪ ಇದೆ, ಸಿನ್ನೂರು ತಾಲೂಕಿನಲ್ಲಿ ಅಷ್ಟಾಗಿ ರೇಷ್ಮೆ ಕೃಷಿ ಇಲ್ಲ. ಅಲ್ಲಿ ಸಿಂಧನೂರಲ್ಲಿ ಬಹುತೇಕ ಎಲ್ಲ ಚಾನಲ್ ಇರಿಗೇಷನ್ ಅಲ್ಲಿ ಗದ್ದೆ ಮಾಡೋದು ಹೇಳದ ರೀತಿನಲ್ಲಿ ಅಲ್ಲಿ ಸಿಂಧನೂರಲ್ಲಿ ಬಹಳ ಕಡಿಮೆ ಇದೆ. ಮಾನ್ವಿನಲ್ಲಿ ಕೆಲವು ಪ್ರದೇಶಗಳಲ್ಲಿ, ಕ್ಲಾಸ್ಪುರ ಅಂತ ಒಂದು ಗ್ರಾಮ ಇದೆ, ನೀವು ಆ ಗ್ರಾಮಕ್ಕೆ ಹೋದ್ರೆ 50-60 ಜನ ರೇಷ್ಮೆ ಬೆಳೆಗಾರರಿದ್ದಾರೆ ಒಂದೇ ಗ್ರಾಮದಲ್ಲಿ. ಮಾನ್ವಿ ತಾಲೂಕಲ್ಲಿದೆ, ಮಸ್ಕಿನಲ್ಲಿದೆ, ಲಿಂಗಸ್ಕೂರ್ನಲ್ಲಿದೆ, ದೇವದುರ್ಗ ತಾಲೂಕಿನಲ್ಲಿ ಕೆಲವು ಪ್ರದೇಶಗಳಲ್ಲಿ ಈ ಅರೆ ಏನು ನೀರಾವರಿ ಪ್ರದೇಶ, ಆ ಪ್ರದೇಶದಲ್ಲಿ ರೇಷ್ಮೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನಾವು ರಾಯಚೂರಿಗೂ ಸಹ ಒತ್ತು ಕೊಡ್ತಾ ಇದ್ದೀವಿ. ಈ ರಾಯಚೂರು ತಾಲೂಕಲ್ಲಿ ಬಹಳ ಸ್ಕೋಪ್ ಇದೆ, ಇಲ್ಲಿ ಸ್ಕೋಪ್ ಇದೆ, ಅರೆ ನೀರಾವರಿ ಇರೋದ್ರಿಂದ ಇಲ್ಲಿ ಬಹಳ ಉತ್ತಮವಾಗಿ ರೇಷ್ಮೆ ಮಾಡಬಹುದು. ನಾವು ಎಸ್ಪೆಷಲಿ ಯರಗೆರೆ ಇರ್ಬೋದು, ಯರಗೆರೆನಲ್ಲಿ ಕೆಲವು ರೈತರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಈ ಎಲ್ಲೆಲ್ಲಿ ನಮಗೆ ಅವಕಾಶಗಳಿದ್ದಾವೆ ಅಲ್ಲೆಲ್ಲ ನಾವು ರೇಷ್ಮೆ ಬೆಳೆ ಉತ್ತೇಜನ ಮಾಡಿ ರೈತರ ಸಂಖ್ಯೆನ ಜಾಸ್ತಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗೆ ನಾವು ಪದೇ ಪದೇ ಅದನ್ನ ಟ್ರೈನಿಂಗು ಕೊಡ್ತಾ ಇದ್ದೀವಿ, ಈಗ ಬೇರೆ ಕಡೆ ತರಬೇತಿಗೂ ಕಳಿಸ್ತೀವಿ. ಸಿಬ್ಬಂದಿಗೆ ತರಬೇತಿ ಕೊಡೋದು, ಟ್ರೈನಿಂಗ್ ಕೊಡೋದಾತ, ಆದರೆ ರೈತರಿಗೆ ಮಾಡಬೇಕನ್ನುವಂಥ ಆಸಕ್ತಿ ಇದ್ದಂಥ ರೈತರಿಗೂ ಸಹ ಮೋಟಿವೇಟ್ ಮಾಡಲಿಕ್ಕೆ ಏನಾದರೂ ತರಬೇತಿಗಳು ಅಥವಾ ಅವರಿಗೆ ಮನ ಪರಿವರ್ತನೆ ಮಾಡಲಿಕ್ಕೆ ಇಲಾಖೆಯಿಂದ ಏನಾದರೂ ಅವರಿಗೆ ಆ ಥರ? ಈಗ ನಮ್ಮಲ್ಲಿ ಲಿಂಗಸ್ಕೂರು ತಾಲೂಕಿನಲ್ಲಿ ಕೆಸರಟ್ಟಿ ಅಂತ ಒಂದು ಫಾರಂ ಇದೆ, ಕೆಸರಟ್ಟಿ ಅಂತೇಳಿ, ಲಿಂಗಸ್ಕೂರಿಂದ ಒಂದು 6 ಕಿಲೋಮೀಟರ್ ಆಗ್ತದೆ. ಈಗ ಮೊನ್ನೆನೂ ಸಹ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು 25 ಜನ ರೈತರು ಎಲ್ಲ ತಾಲೂಕುಗಳಿಂದ ಆಯ್ಕೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ಟಿದ್ರು. ನಾನು ಮತ್ತು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ CSRNTI ಮೈಸೂರಿಂದ ಒಬ್ಬರು ವಿಜ್ಞಾನಿ ಬಂದಿದ್ದರು, ಜಸ್ಟಿನ್ ಕುಮಾರ್ ಅಂತೇಳಿ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ರೈತರಿಗೆ ಇಪ್ಪಿನಳ್ಳೆ ನಾಟಿಯಿಂದ ಹಿಡಿದು ಮಣ್ಣು ಪರೀಕ್ಷೆಯಿಂದ ಹಿಡಿದು ಹುಳು ಸಾಕಾಣಿಕೆ ಮತ್ತು ಸೋಂಕು ನಿವಾರಣೆ ಮಾಡೋಂಥ ಎಲ್ಲ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವ್ರಿಗೆ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮನೂ ಇದೆ. ಮತ್ತು ರೈತರನ್ನ ನಾವು ಈ ಭಾಗದ ರೈತರನ್ನ ಕೋಲಾರ ಅಥವಾ ರಾಮನಗರ ಅಥವಾ ಮದ್ದೂರು ಮಂಡ್ಯ ಸೈಡಿಗೆ ಕರ್ಕೊಂಡೋಗಿ ಪ್ರಗತಿಪರ ರೇಷ್ಮೆ ಬೆಳೆಗಾರರ ಜೊತೆಗೆ ಚರ್ಚೆ ಮಾಡೋಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಅಧ್ಯಯನ ಪ್ರವಾಸ ಒಂದು 2 ದಿನ ಅಥವಾ 3 ದಿನ ಅನುಮತಿಯನ್ನು ಪಡ್ಕೊಂಡು ಆ ಕಡೆ ಕರ್ಕೊಂಡು ಹೋಗೋಣ ಅಂತೇಳಿ ಅದೊಂದು ಕಾರ್ಯಕ್ರಮವನ್ನು ಈ ಕಡೆ ಈ ಸಾರಿ ಅಮ್ಕೋತಾ ಇದ್ದೀವಿ. ಅದನ್ನು ನಮ್ಮ ಸಿಬ್ಬಂದಿಗೂ ಸಹ ನಾವು ತರಬೇತಿ ರಾಯಪುರ ಇರ್ಬೋದು ಅಥವಾ ಚನ್ನಪಟ್ಟಣ ಇರ್ಬೋದು, ತೋಳುನುಸೆ ತರಬೇತಿ ಕೇಂದ್ರ ಇಲ್ಲಿಗೆಲ್ಲ ನಾವು ಅಲ್ಲಿಗೆ ತರಬೇತಿಗೆ ಪ್ರತಿ ವರ್ಷ ಯಾರ್ಯಾರಿಗೆ ಬೇಕಾಗಿದೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ನಾವು ತರಬೇತಿ ಕಳಿಸೋವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಏನು ಮುಂದಿನ ದಿನಗಳಲ್ಲಿ ತಾವು ಇಲಾಖೆ ಒಂದು ಕಾರ್ಯಭಾರವನ್ನು ವಹಿಸ್ಕೊಂಡಿರಿ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಏನು ಒಂದು ಯೋಜನೆಗಳನ್ನು ಹಾಕೋತಾ ಇದ್ದಾರೆ, ಯಾವ ರೀತಿಯಾಗಿ ಇಲ್ಲಿ ಇನ್ನೂ ಜಾಸ್ತಿ ರೇಷ್ಮೆಯನ್ನು ಬೆಳೆಸಬೇಕು ಅಂತಕ್ಕಂಥ ವಿಚಾರವಾಗಿ ಏನೇನು ಕಾರ್ಯಕ್ರಮಗಳು ಹಾಕೋಬಹುದು ತಾವು? ಸರ್, ಈಗ ನಾವು ಇಲ್ಲಿ ರೇಷ್ಮೆ ಹೆಚ್ಚಿಕೆ ಮಾಡಬೇಕು ಅಂತಂದರೆ ಮೊದಲಿಗೆ ಎಲ್ಲಿ ರೇಷ್ಮೆ ಮಾಡಲಿಕ್ಕೆ ಅವಕಾಶ ಇದೆ, ಎಲ್ಲಿ ರೈತರಿಗೆ ಆಸಕ್ತಿ ಇದೆ ಅಲ್ಲಿ ನಾವು ರೈತರನ್ನ ಸೇರಿಸಿ ಗುಂಪು ಚರ್ಚೆ ಮಾಡೋವಂಥದ್ದು, ಇಲಾಖಾ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳ ಬಗ್ಗೆ ಪ್ರಸಾರ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಏನು ಬೆಳೀತಾ ಇದ್ದಾರೆ ಅವರು ವಿಡಿಯೋಗಳೊಂದಷ್ಟು ವಿಡಿಯೋಗಳನ್ನು ರೈತರನ್ನ ಅಥವಾ ವಿಜ್ಞಾನಿಗಳು ಆ ಭಾಗದ ತಜ್ಞರನ್ನ ಕರೆಸಿ ಅವರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯಗಳಿದ್ದಾವೆ, ಮತ್ತು 1 ಎಕರೆಯಿಂದ ಮಾಡಿದ್ರೆ ಅವರಿಗೆ ಎಷ್ಟು ಆದಾಯ ಬರ್ತದೆ ಅದನ್ನು ತಿಳಿಸೋ ಅಂಥದ್ದು, ಇದನ್ನೆಲ್ಲ ಮಾಡಿಕೊಂಡು ಈಗ ನಾವು ಏನು ನಾವು ಈಗ ರಾಯಚೂರಿನಲ್ಲಿ ರೇಷ್ಮೆ ಇದೆ ಅದನ್ನು ಹಂತ ಹಂತವಾಗಿ ಜಾಸ್ತಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಈಗ ಏನಿದೆ ಇನ್ನೊಂದು 2 ವರ್ಷದಲ್ಲಿ ಈಗ ಏನಿದೆ ಅದನ್ನು ದುಪ್ಪಟ್ಟು ಮಾಡ್ತಕ್ಕಂಥ ಒಂದು ರೈತರ ಸಂಖ್ಯೆಯನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂತ ಇದ್ದೀವಿ. ಈಗ ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ರೇಷ್ಮೆಯನ್ನು ಮಾಡಿದಂತಂದ್ರೆ 1 ಎಕರೆ ಅಥವಾ 2 ಎಕರೆ ರೇಷ್ಮೆಯನ್ನು ಮಾಡಿದರೆ ಅವನಿಗೆ ಮಾರುಕಟ್ಟೆದು ಅದನ್ನು ಗೂಡು ತೊಗೊಂಡು ಹೋಗೋದು ಸಮಸ್ಯೆ ಆಗುತ್ತೆ. ತಾವು ತಜ್ಞರಾಗಿ ಇಲಾಖೆ ಮುಖ್ಯಸ್ಥರಾಗಿ ಏನು ಹೇಳ್ತೀರಿ, ಒಂದು ಹಳ್ಳಿಯಲ್ಲಿ ಕನಿಷ್ಠ ಒಂದು 5-6 ಜನ ರೈತರು ಮಾಡಿದರೆ ಒಳ್ಳೇದಂತೀರಾ ಅಥವಾ ಒಬ್ಬರೇ ಮಾಡೋದ್ರಿಂದ ತೊಂದರೆ ಆಗ್ತಾ ಇದೆ ನಮಗೆ ಅಂತಕ್ಕಂಥದ್ದು ರೈತರು ವ್ಯಕ್ತ ಮಾಡ್ತಿರ್ತಾರೆ. ಅಲ್ಲಲ್ಲಿ ಒಬ್ಬರೇ ಮಾಡಿದ್ವಿ ಸರ್ ಅದನ್ನೆಲ್ಲ ತೊಗೊಂಡು ಹೋಗೋದು ಕಷ್ಟ ನಮಗೆ ಹಾಗೆ ಅಂತೇಳಿ. ಅದು ಸಹಜ ಅದು. ಆದರೂ ಈಗ ಲಿಂಗಸ್ಕೂರು ಇರ್ಬೋದು, ಮಾನವಿ ಇರ್ಬೋದು, ಮಸ್ಕಿ ಇರ್ಬೋದು, ಈ ಬೇರೆ ಬೇರೆ ಕಡೆ ಎಲ್ಲ ರೈತರು ಮಾತಾಡ್ತಾರೆ, ಮಾಡ್ಕೊ ತೊಗೊಂಡು ಹೋಗ್ತಾರೆ. ಹೌದು, ಈಗ ರಾಯಚೂರು ತಗೊಳ್ಳಿ ನೀವು ಎಕ್ಸಾಂಪಲ್, ರಾಯಚೂರಿನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ರೈತರು ಮಾಡ್ತಾ ಇರ್ತಾರೆ, ಆ ಥರ ಒಂದು 3-4 ಜನ ರೈತರು ಒಂದೇ ಕಡೆ ಮಾಡಿದರೆ ಚೆನ್ನಾಗಿರೋದು. ಗುಂಪು ಗುಂಪಾಗಿ ಮಾಡಿದ್ರೆ ತಾವು ಹೇಳ್ದಂಗೆ ಸಾಗಾಣಿಕೆಗೆ ಬಹಳ ಉತ್ತಮವಾಗಿರ್ತದೆ. ಒಂದು ವೇಳೆ ಒಬ್ಬರೇ ಮಾಡಿದ್ರು ಅಂತಂದ್ರು, ಈಗ ನಮ್ಮ ರಾಯಚೂರಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಬಸ್ಗಳು ತುಂಬ ಬಸ್ಸಸ್ ಇದೆ, ಪ್ರೈವೇಟ್ ಬಸ್ಸಸ್. ಅಲ್ಲಿ ಹೋದರೆ ಬೆಂಗಳೂರಿಗಿಂತ ಮುಂಚೆ ನೆಲಮಂಗಲದಿಂದ ಹತ್ರ ದಾಬಸ್ಪೇಟೆ ಅಂತ ಒಂದು ಬಸ್ ಸ್ಟಾಪ್ ಸಿಗ್ತದೆ, ಅಲ್ಲಿ ಹಿಡ್ಕೊಂಡ್ರೆ ಸಾಕು. ಅಲ್ಲಿಂದ ರಾಮನಗರಕ್ಕೆ 2-3 ಗಾಡಿಗಳು ಹೋಗ್ತಾ ಇರ್ತವೆ ಮಾರ್ಕೆಟ್ಗೆ, ಅದಕ್ಕೋಸ್ಕರನೇ ಇರ್ತಾರೆ ಅವರು. ಈಗ ಬಸ್ ಮುಖಾಂತರ ತೊಗೊಂಡು ಹೋಗ್ಬೋದಾ ಗುಡುಗಳು? ಖಂಡಿತ ತಗೊಂಡು, ಈಗ ಬೀದರಿಂದ ತಗೊಂಡು ಹೋಗ್ತಾ ಇದ್ದಾರೆ, ಗುಲ್ಬರ್ಗದಿಂದ ತಗೊಂಡು ಹೋಗ್ತಾ ಇದ್ದಾರೆ. ಆ ಥರ ಸಮಸ್ಯೆ ಇರ್ತಕ್ಕಂಥ ರೈತರು ತಗೊಂಡೋಗಿ ಅಲ್ಲಿ ಇಳಿಸಿದ್ರೆ ಅಲ್ಲಿ ಮಾರ್ಕೆಟಿನಲ್ಲೂ ಅಷ್ಟೇ, ಈ ಬೆಳಿಗ್ಗೆ 11 ಗಂಟೆಗೆ ಅದು ಮಾರ್ಕೆಟ್ ಪ್ರಾರಂಭ ಆಯಿತು ಅಂತಂದರೆ ಹರಾಜು ಪ್ರಕ್ರಿಯೆ ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಗಿದೆ ಅಲ್ಲಿ ಮಾರ್ಕೆಟ್. ಸೊ ಅವರು ಎಷ್ಟೇ ಗೂಡು ತಗೊಂಡೋಗಿದ್ರು ಅವತ್ತೇ ಪೇಮೆಂಟ್ ಆಗ್ತದೆ, ಆನ್ಲೈನ್ ಪೇಮೆಂಟ್ ಅಲ್ಲ, ಅವ್ರ ಅಕೌಂಟ್ಗೆ ನೇರವಾಗಿ ದುಡ್ಡು ಹೋಗ್ತದೆ. ಸೊ ಮಾರ್ಕೊಂಡು ಮರು ದಿವಸ ವಾಪಸ್ ಬರ್ಬೋದು. ಇನ್ನು ಇನ್ನೊಂದು ಕೊನೆಯದಾಗಿ ಏನಂತಂದರೆ, ಈಗ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಸಾಕಷ್ಟು ಕಲಿತಂಥ ಯುವಕರು ಅಲ್ಲೇ ಇಲ್ಲೇ ಎಲ್ಲೋ 10,000, 15,000, 20,000 ಹೋಗಿ ಎಲ್ಲೆಲ್ಲೋ ಪಟ್ಟಣಗಳಲ್ಲಿ ನೌಕರಿ ಮಾಡ್ತಾ ಇರ್ತಾರೆ. ಎಲ್ಲ ವ್ಯವಸ್ಥೆಗಳು ಇರ್ತಾವೆ ಅವ್ರಿಗೆ, ನೀರಿರುತ್ತೆ, ಭೂಮಿ ಇರುತ್ತೆ. ಅಂಥ ಒಬ್ಬ ಯುವ ರೈತ ಇಲ್ಲಿ ಉದ್ಯೋಗವನ್ನು ಕಾಣ್ಬೋದು ರೇಷ್ಮೆ ಕೃಷಿಯಲ್ಲಿ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಸಂಬಳ ಟೈಪು ಇಲ್ಲಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅಂತೀರಿ? ಭಾಳ ಒಳ್ಳೆಯ ಪ್ರಶ್ನೆ ಸರ್ ಇದು. ಖಂಡಿತ ಇದೆ. ಈ ಸರ್ಕಾರಿ ಕೆಲಸ ಅಥವಾ ಖಾಸಗಿ ಕೆಲಸ, ಸರ್ಕಾರಿ ಕೆಲಸ ಇಲ್ಲ ಖಾಸಗಿ ಕೆಲಸ, ಕೆಲವು ಯುವಕರೆಲ್ಲ ಪಟ್ಟಣಕ್ಕೆ ಹೋಗಿ ಎಲ್ಲೋ ಒಂದು ಕಡೆ 10,000 to 8,000 ಅದರ ಬದಲಿಗೆ ಕೇವಲ 2 ಎಕರೆ ರೇಷ್ಮೆ ಮಾಡಿಕೊಂಡು ಒಂದು ತಿಂಗಳಿಗೆ ಒಂದೊಂದು ಬ್ಯಾಚ್, ಒಂದು ತಿಂಗಳು ಒಂದು ಬೆಳೆ ಬರಬೇಕು, 2 ಬ್ಯಾಚ್ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಬೆಳೆ ಮಾಡಬಹುದು, ವರ್ಷ ಪೂರ್ತಿ ಬೆಳೆ ಮಾಡಬಹುದು. ಒಬ್ಬ ಅಧಿಕಾರಿಗೆ ಏನು ವೇತನ ಬರ್ತದೋ ಆತರ ಪ್ರತಿ ತಿಂಗಳು ಅವನು 50,000 to 60,000 ರೂಪಾಯಿ ಸಂಪಾದನೆ ಮಾಡತಕ್ಕಂಥ ಅವಕಾಶ ನಮ್ಮ ರೇಷ್ಮೆ ಕೃಷಿನಲ್ಲಿ ಖಂಡಿತ ಮಾಡಬಹುದು. ಈ ನಿರುದ್ಯೋಗ ಅಂತ ಏನು ಹೇಳ್ತಾ ಇದ್ದಾರೆ, ನಮ್ಮ ಈ ರೇಷ್ಮೆ ಕೃಷಿಯಿಂದ ಅದನ್ನ ಆದಷ್ಟು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ಬೋದು ಸರ್. ಈ ನೋಡಿ, ಪ್ರತಿ ತಿಂಗಳು ಆದಾಯ ತರುವಂಥ ಕೃಷಿ ಯಾವುದೂ ಇಲ್ಲ ಈಗ. ಪ್ರತಿ ತಿಂಗಳು ಆದಾಯ ಬರಬೇಕಂತಂದರೆ ಇಲ್ಲೇ ಒಂದು ಒಳ್ಳೆ ದುಡ್ಡು ಬರುತ್ತೆ ರೇಷ್ಮೆ ಕೃಷಿಯಲ್ಲಿ. ಉಳಿದಂಥವು ಹೈನುಗಾರಿಕೆ ಎಲ್ಲ ಸಣ್ಣ ಪುಟ್ಟ ಅಮೌಂಟ್ ದಿವಸ ನಿತ್ಯ ಬರ್ತಿರುತ್ತೆ. ಆದರೆ ಒಮ್ಮೆ ದುಡ್ಡು ನಿಮಗೆ 60,000 to 70,000, ಪ್ರತಿ ತಿಂಗಳು 1,00,000 ಬರಬೇಕಂತಂದರೆ ರೇಷ್ಮೆ ಕೃಷಿ, ನೀವು ಹೇಳಿದಂಗೆ 1 ಎಕರೆ ಅಥವಾ 2 ಎಕರೆ ರೇಷ್ಮೆ ಕೃಷಿಯನ್ನು ಮಾಡೋದ್ರ ಮುಖಾಂತರ ಒಬ್ಬ ಯುವಕ ತಿಂಗಳ 1,00,000 ರೂಪಾಯಿವರೆಗೆ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ. ಜೊತೆಗೆ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳ ಒಂದು ಅನುಕೂಲತೆ ಇದೆ, ತಜ್ಞರಿರ್ತಾರೆ, ಮಾಹಿತಿ ಕೊಡ್ತಾ ಇರ್ತಾರೆ. ಒಳ್ಳೆಯದು ನಾಗೇಂದ್ರಪ್ಪ ಅವರೇ, ಇಂಥ ವಿಚಾರವನ್ನು ನಮ್ಮ ಯುವಕರು ರಾಯಚೂರು ಜಿಲ್ಲೆಯ ರೈತರು ಗಮನಿಸಲಿ ಅಂತ ಹೇಳೋಣ. ಮುಂದಿನ ದಿನಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚೆಚ್ಚಾಗಿ ರೈತರು ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರಲಿ. ಜೊತೆಗೆ ಈಗಾಗಲೇ ಇಲಾಖೆಯಲ್ಲಿದ್ದಂಥ ಅಧಿಕಾರಿಗಳು ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಹೆಚ್ಚೆಚ್ಚಾಗಿ ಕೆಲಸವನ್ನು ಮಾಡಿ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಬಂತಪ್ಪ ಅಂದರೆ ಖಂಡಿತ ಒಂದು ನಿರುದ್ಯೋಗ ಸಮಸ್ಯೆನೂ ನಿವಾರಣೆ ಆಗುತ್ತೆ, ಜೊತೆಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೂ ಕಾರಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಈ ಒಂದು ರೇಷ್ಮೆ ಕೃಷಿ ಆಗಲಿ ಅಂತ ಹೇಳೋಣ. ಇದುವರೆಗೆ ನಮ್ಮ ರೈತರೊಂದಿಗೆ ನಿಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ರೇಷ್ಮೆ ಕೃಷಿಯ ಮಹತ್ವದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ರೇಷ್ಮೆ ಇಲಾಖೆ ಯೋಜನೆಗಳು ಮತ್ತು ರೇಷ್ಮೆ ಕೃಷಿ ಲಾಭದಾಯಕತೆ ಕುರಿತು ರಾಯಚೂರಿನ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಎಚ್ ಸಿ ನಾಗೇಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪಾವಲತಿ. ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಮೊದಲು ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಜಿಲ್ಲೆಯಲ್ಲಿ ಶೇಂಗಾ ಬೀಜವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, KRG-1 ಅಜಯ ಮತ್ತು ಕದರಿ-9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಹಿಂಗಾರಿ ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬರಿಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಹಾಗೆಯೇ ಈ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಮತ್ತೆ ಮಾಡಬೇಕು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅನಿಸೋಪ್ಲಿಯೆ ಅಥವಾ 2 ಗ್ರಾಂ ಮೆಟಾರಿಜಿಯಂ ರೈಲೆ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು

ಕಟ್ಟಿಗಂಡು ಆದಿತ್ಯ